ಆಕರ್ಷಣ ಅಂದ್ರೆ ಏನು ಅಂದ್ರೆ ಅದು ಸಂಕರ್ಷಣ. ಆಕರ್ಷಣ ಸಂಕರ್ಷಣ ಮತ್ತೆ ಶೇಷ ಹೇಳ್ಬಿಟ್ಟು ಸಂಕರ ಅಂತ ಆಕರ್ಷಣ ಅರ್ಥ ಆಗೋದಿಲ್ಲ. ನಮ್ಮ ಪೆದ್ದುತನವೇ ಇನ್ನೊಂದ ಟೀಕೆ ಮಾಡಲಿಕ್ಕೆ ಕಾರಣ. ಯಾವ ವಿಷಯವು ಸ್ಪಷ್ಟವಾಗಿ ತಿಳಿದ್ಬಿಟ್ರೆ ಎಲ್ಲದಕ್ಕೂ ಒಂದು ಸಮಗ್ರವಾದ ಏಕಾಕೃತೆ ಇದೆ, ಏಕಾಖಂಡತೆ. ಅದಾಗಿ ಬಲೇನ ಪೃಥ್ವಿ ತಿಷ್ಠತಿ, ಈ ಭೂಮಿ ಸೆಳೆತದಿಂದ ನಿಂತಿದೆ. ನಾನು ಸೆಳೆದು ಹೇಳ್ಕೊಂಡವ ಯಾರು ಪ್ರವಾಹ ಬಲೇನ ದೇವರು ಅಂತರಿಕ್ಷ ಆಕಾಶದಲ್ಲಿ ವಿಮಾನ ಹೋಗುತ್ತೆ, ಆಕಾಶದ ಹಕ್ಕಿಗಳು ಹಾರಾಡ್ತವೆ. ಹೇಗೆ ಹೋಗುತ್ತೆ ಬಲೇನ? ವಾಯುಶಕ್ತಿ ಅವು ಬೀಳದಂತೆ ಹಿಡ್ಕೊಂಡಿರ್ತಕ್ಕಂಥ ಧಾರಣ ಶಕ್ತಿ ವಾತಾವರಣ. ವಿಮಾನದಲ್ಲಿ ಹೋಗುವಾಗ ಒಂದೊಂದು ಸಂಖ್ಯೆ ಜಟ್ಟಿದ ಹಾಗೆ ನೋಡಿ ನೋಡಿ ಥಪ್ಪಟ್ಟು ಹಾಕಿ ಬಿಡುತ್ತೆ ವಿಮಾನ. ಯಾಕೆ ಏನಂದ್ರೆ ಏರ್ ಪಾಕೆಟ್ ಅಂದ್ರೆ ಅದು ಗಾಳಿ ಇಲ್ಲದೆ ಇದ್ದು ಬಿದ್ದಂತೆ. ಅದು ಯಾಕೆ ಬಿದ್ದು ಏರ್ ಪಾಕೆಟ್ ಅಂತಾರೆ? ಅದು ಯಾಕೆ ವಿಮಾನ ಹೋಗ್ತಾ ಇದ್ದ ಹಾಗೆ ಅದ್ರ ಲೆವೆಲ್ ಬಿಟ್ಟು ಥಪ್ಪಟ್ಟು ಹಾಕಿ ಬಿಡುತ್ತೆ ಹೋಗುತ್ತೆ? ಅದು ಯಾಕೆ ಏರ್ ಪಾಕೆಟ್ ಇದೆ ಸ್ವಾಮಿ? ಏರ್ ಪಾಕೆಟ್ ಅಂದ್ರೆ ಯಾವ ಅಷ್ಟು ಗಾಳಿ ಯಾಕೆ ಬಿದ್ದು ಯಾಕೆ ಬಿಟ್ಟು ಹೊರತ ಎತ್ತಿ ಹಿಡಿಯಲಿಲ್ಲ ಬರುವ ತಪ್ಪು ಬಿದ್ದು ಆಮೇಲೆ ಪುನಃ ಬಾಯಿ ಹಿಡ್ಕೊಂಡ ಹೋಯ್ತು. ಇದು ಎಲ್ಲ ಇಂಗ್ಲಿಷಿನ ಭಾಷೆಯಲ್ಲಿ ಹೇಳಿ ಏರ್ ಪಾಕೆಟ್ ಅಂತ ಹೇಳಿ ಪ್ರವಾಹ ಅಂತ ನೋಡಿ. ಭೂಮಿ ಕೆಳಕ್ಕೆ ಎಳೆಯುತ್ತೆ, ಅದರಿಂದ ಭೂಮಿಯಲ್ಲಿ ಗ್ರಾವಿಟೇಷನ್ ಇದೆ ಅಂತ ಹೇಳುತ್ತೆ. ಉಪನಿಷತ್ತು ಹೇಳ್ತೇವೆ ಭೂಮಿಯಲ್ಲಿ ಅಪಾರ ಶಕ್ತಿ ಇದೆ ಅಂತ. ಅಪಾರ ಶಕ್ತಿ ಇದ್ರೆ ಕೆಳಕ್ಕೆ ಎಳೆಯುತ್ತೆ. ಅಪಾರ ಶಕ್ತಿ ಇದೆ ಅಂದ್ರೆ ಅದೇ ಅದಕ್ಕೇನು ಅಪಾರವಾಗಿ ದೋಷ ಏನು ಭೂಮಿಗೆ ವಿಪರ್ಯಾಸ ಕೊಟ್ಟು ಅರ್ಥ ಆಗುತ್ತೆ. ಗ್ರಾವಿಟೇಷನ್ ಅಂದ್ರೆ ಅಪಾರ ಶಕ್ತಿ ಇದು ಅಂತ ದೇವಲೋಕಕ್ಕೆ ಮೇಲೆ ಕೆಳೆಯುವ ಶಕ್ತಿ ಅಪಾರ ಶಕ್ತಿ. ಭೂಲೋಕಕ್ಕೆ ಅಪಾರ ಶಕ್ತಿ ಕೆಳಕ್ಕೆ ಎಳೆಯುತ್ತೆ, ಅದಾದ್ರೆ ಮೇಲೆ ಕೆಳೆಯುತ್ತೆ. ಈ ಎಳೆ ಮೇಲೆ ಕೆಳೆಯುವ ಕೆಳಕ್ಕೆ ಎರಡು ಒಟ್ಟಿಗೆ ಮತ್ತೆ ಒಂದು ಪಾಯಿಂಟ್ ನಿಂತುಕೊಂಡು ಆಚೆಯಲ್ಲಿ ಇದು ಸ್ಥಿತಿ, ಇದು ಧಾರಣ ಶಕ್ತಿ. ಅದನ್ನು ಮಾಡತಕ್ಕಂಥವನು ಪ್ರಕರ್ಷ. ಪ್ರಕರ್ಷೇಣವಾದ ಚೆನ್ನಾಗಿ ವಾಹನ ನಿರ್ವಹಣೆ ಮಾಡುವ ಒಂದು ಧಾರಣೆ ಮಾಡುವ ಅವನಿಗೆ ಪ್ರವಾಹವಾಗಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ಲೋಕಗಳನ್ನ ಲೋಕದಲ್ಲಿರ್ತಕ್ಕಂಥ ಜನಗಳನ್ನ ಧಾರಣೆ ಮಾಡಿರತಕ್ಕಂಥ ಶಕ್ತಿ ಅದು. ಬಲೇನ ಪೃಥ್ವಿ ಬಲೇನ ವೈ ಪೃಥ್ವಿ ತಿಷ್ಠತಿ ಅವರು ಹೇಳ್ತಾರೆ. ಬಲೇನ ವೈ ಬಲದಿಂದ ಅಲ್ವಾ ನಿಂತದ್ದು ಸೋ ಕನ್ವಿನ್ಸಿಂಗ್ ಇದರ ಸಂಶಯ ಉಂಟು ನನಗೆ. ಇದನ್ನು ಅನುಭವಿಸಿದ್ದೆ ಅಲ್ವಾ ಬಲೇನ ವೈ ಪೃಥ್ವಿ ತಿಷ್ಠತಿ ಬಲೇನ ಅಂತರಿಕ್ಷ ಆಕಾಶದಲ್ಲಿರ್ತಕ್ಕಂಥ ಸಂಸ್ಥೆ ಜೀವಜಾತ ಬಲೇನ ದ್ಯೌಹು ಸ್ವರ್ಗಲೋಕ ಯಾರು ಹೇಳ್ಕೊಂಡದ್ದು ನನ್ನ ಖುಷಿ ಬೀಳಲಿಲ್ಲ ಕೆಲವರು ಹೇಳ್ತಾರೆ. ಸ್ವರ್ಗಲೋಕ ಭೂಮಿ ಬಿಳಿದು ಬಂದು ಬಿಡುತ್ತೆ ಬರಲಿಲ್ಲ ಯಾಕೆ ಅಲ್ಲೇ ಯಾಕೆಂದ್ರೆ ಪ್ರವಾಹ ಹೇಳ್ಬಿಟ್ಟಿದ್ರೆ ಹೇಳ್ತಾರೆ ಬರುತ್ತೆ. ಎರಡು ಎರಡು ಪಟ್ಟ ಎರಡು ಸಾವಿರ ವರ್ಷ ಕ್ರಿಸ್ತ ಅವತಾರ ಮಾಡಿರೋ ಸಾವಿರ ವರ್ಷ ಆದ್ಮೇಲೆ ಸ್ವರ್ಗ ಭೂಮಿ ಬಿಳಿದು ಬರುತ್ತೆ. ಎರಡು ಸಾವಿರ ವರ್ಷ ಆದರೂ ಬರಲಿಲ್ಲ ಮತ್ತೆ ಆಮೇಲೆ ಎರಡು ಸಾವಿರ ವರ್ಷ ಆದ್ಮೇಲೆ ಬರುತ್ತೆ ಅಂತ ಗ್ಯಾರಂಟಿ ಇದೆ ಅಂತ ಕೇಳಿದ್ದೇನೆ. ಹಾಗೆ ಇದು ಯಾವ್ದು ಇಳಿದು ಬರೋದದ ಅಲ್ಲೇ ಇರುತ್ತೆ. ಬಲೇನ ವೈ ಭೂಮಿ ಪೃಥ್ವಿ ತಿಷ್ಠತಿ ಬಲೇನ ದೇವು ಬಲೇನ ಅಂತರಿಕ್ಷ ಬಲೇನ ದೇವು ದ್ಯುಲೋಕವನ್ನ ಅದು ಅದರ ಕಕ್ಷೆಯಲ್ಲಿ ನಿಲ್ಲುವಂತೆ ಸ್ವರ್ಗ ಲೋಕ ಸೂಕ್ಷ್ಮ ಲೋಕಗಳನ್ನು ವಾಯುದೇವರು ತಿಳಿಸಿದ್ದಾರೆ. ಅಂತರಿಕ್ಷವನ್ನು ವಾಯು ಇದ್ರೆ ಪ್ರಮಾಣ ವಾಯು ಈಗ ಸದ್ಯಕ್ಕೆ ಮುಂದೆ ವಾಯುದೇವರು ಬರ್ತಾರೆ ಯಾರು ಎಲ್ಲವನ್ನು ಹಾಡಿ ಸರ್ವಧಾರ. ಆದರೆ ಬಲೇನ ಅಂತರಿಕ್ಷಂ ಬಲೇನ ದೇವು ಬಲೇನ ಪರ್ವತಾ ತಿಷ್ಠಂತಿ ಬಲೇನ ದೇವ ಮನುಷ್ಯ ಪರ್ವತಗಳು ಪರ್ವತಗಳು ಕುಸಿಯದೆ ಗಟ್ಟಿಯಾಗಿ ನಿಂತಿದ್ದಾವೆ ಯಾಕೆ ಅದು ಪರ್ವತ. ಬಲೇನ ದೇವ ಮನುಷ್ಯ ದೇವತೆಗಳು ಮನುಷ್ಯರು ಮತ್ತು ದೇವ ಮನುಷ್ಯರು ಮನುಷ್ಯರು ನಮ್ಮನ್ನು ಹೇಳಿದೆ ಅರ್ಥ ಹೆಚ್ಚು ಮಾತಾಡದೆ ಇರುವುದು ತಲೆಯಾಡದೆ ಮಾತಾಡುವರು ಮನುಷ್ಯರು ಕಮ್ಮಿ ಮಾತಾಡುವರು ದೇವ ಮನುಷ್ಯರು. ಅಂದರೆ ಅವರಿಗೆ ಮಾತಿಗಿಂತ ಮೌನ ಇಷ್ಟ ಆಗುತ್ತೆ ಅಂತರಂಗದ ಚಿಂತನೆಯಲ್ಲೇ ಇರ್ತಾರೆ. ಮಾತು ಅನಿವಾರ್ಯ ಆದಾಗ ಭೂಲೋಕದಲ್ಲಿ ಬಂದ ದೇವತೆಗಳು ದೇವತೆಗಳು ಮನುಷ್ಯರು ಇವನ್ನೆಲ್ಲ ಧಾರಣೆ ಮಾಡಿದ ಶಕ್ತಿಯ ಪ್ರವಾಹ. ಯಾಕೆಂದರೆ ಮನುಷ್ಯರಂತ ಹೌದಾ ಒಳಗಿನಿಂದ ಪ್ರವಾಹ ಗಾಡಿ ಸಂಚಾರ ಆಗಿ ಒಳಗೆ ಎಲ್ಲ ಕಡೆ ಗಾಡಿ ಸಂಚಾರ ಆಗಿ ಮೂಗಿನಿಂದ ಒಳಗೆ ಹೋಗಿ ಮತ್ತು ಮೂಗಿನಿಂದ ಹೊರಗೆ ಬರಬೇಕಾ ಕಾರ್ಯತೆ ಉಂಟಾ ಕತೆ ಇತ್ತು. ಬದುಕಿನ ಅತ್ಯಂತ ಮುಖ್ಯವಾದ ಸಂಗತಿ ಇದ್ರೆ ಶ್ವಾಸೋಚ್ಛ್ವಾಸ. ಶ್ವಾಸ ಇರುವುದು ಅಂದ್ರೆ ಬದುಕೋದು, ಶ್ವಾಸ ಹೋಗೋದು ಅಂದ್ರೆ ಸಾಯ್ತು, ಶ್ವಾಸ ಅಂದ್ರೆ ಗಾಡಿ, ಗಾಡಿ ಅಂದ್ರೆ ಬರಬಾರದು. ಅದರಿಂದ ಬದುಕಿನ ಅತ್ಯಂತ ಮುಖ್ಯ ಜಡಗಳನ್ನೆಲ್ಲ ಧಾರಣೆ ಮಾಡಿದ್ದಾ ಇದ್ದ ಗ್ಲೋಬ್ಸ್ ಆ ಬ್ರಹ್ಮಾಂಡದಲ್ಲಿ ಇರತಕ್ಕ ಪಿಂಡಾಂಡಗಳನ್ನು ಧಾರಣೆ ಮಾಡುವವನು ಪ್ರವಾಹ. ಮುಂದುವಾಯುವೆ ಒಳಗೆ ಪ್ರಾಣವಾಯುವಾಗಿ ನಮ್ಮ ಉಸಿರಾಡಿಸ್ತದೆ. ಹೊರಗಿನಿಂದ ಗಾಳಿಯಾಗಿ ಬೀಸದೇ ಇದ್ರೆ ಒಳಗೆ ಉಸಿರಿತ ಹೇಳ್ಕೊಳ್ಳದೆ ಅಂತದ. ಹೊರಗಿಂದ ಗಾಳಿಯಾಗಿ ಬೀಸಿದ ಅವನ ಒಳಗಿಂದ ಪ್ರಾಣಶಕ್ತಿಯ ಬಳ ಹೋಗಿ ಹೊರಗೆ ಬಂದ ಹೊರಗೆ ಬರ್ತಾ ಗಾಳಿ ಜೊತೆಗೆ ಏನ್ ಮಾಡಿದ ನಮ್ಮ ದೇಹದ ಒಳಗಿರ್ತಕ್ಕಂಥ ದೋಷವನ್ನು ನೆಲೆಗಿಡ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಬರಗ್ ಬಲೇನ ಪಶವಶ್ಚ ವಯಾಂಸಿ ತೃಣ ಮನಸ್ಪತಯ ಹುಲ್ಲು ಮರ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ತಂದು ಮರಗಳಿಗೆ ಕೊಟ್ಟ ಅವುಗಳು ಬದುಕಿದವು ಅವುಗಳಿಂದ ಆಕ್ಸಿಜನ್ ತಗೊಂಡ ನಾವು ಕೊಟ್ಟ ನಾವು ಬದುಕಿದವು ತೃಣವನ್ನ ವೃಕ್ಷಗಳನ್ನ ಪ್ಲಾಂಟೇಶನ್ ತೃಣ ವನಸ್ಪತಿಗಳನ್ನ ಪಶು ಪಕ್ಷಿಗಳನ್ನ ಮನುಷ್ಯರನ್ನ ದೇವತೆಗಳನ್ನ ದೇವತಾ ಮನುಷ್ಯರನ್ನ ಎಲ್ಲರನ್ನೂ ಉಸಿರಾಡಿಸುವ ಶಕ್ತಿ ಪ್ರಬಲ ಪರಮಾತ್ಮಕ್ಕಿಂತ ಮೇಲ ದೇವತೆಗಳನ್ನು ಬಿಟ್ಟು ಬಹಳ ಕಮ್ಮಿ ಜನ ಇರುವುದಿಲ್ಲ ಮೇಲ್ನವರು ಹೆಚ್ಚಿನ ದೇವತೆಗಳೆಲ್ಲ ಬಂದು ಹೋಗ್ಬಿಟ್ರು ಯಾಕೆಂದ್ರೆ ಇವರು ಇವಾಗ 11ನೇ ಕಕ್ಷೆಯಲ್ಲಿದ್ದ ಪ್ರಬಲ ಆಮೇಲೆ ಯಾರಿದ್ದು 10ನೇ ಕಕ್ಷೆಯಲ್ಲಿ ಕೆಲವರು ಅನಿರುದ್ಧ ಪ್ರತಿ ಮನು ಗುರು ದಕ್ಷ ಆಮೇಲೆ 9ನೇ ಕಕ್ಷೆಯಲ್ಲಿ ಆನಂದ ಪ್ರಾಣ 8ನೇ ಕಕ್ಷೆಯಲ್ಲಿ ಕಾಮ ಆಮೇಲೆ ಪಾರ್ವತಿ ಸುಪರ್ ದೀಪಾವಳಿ ಗೌರವಶೇಷ್ಠರು ವಿಷ್ಣುವಿನ ಷಣ್ಮಹೇಶ್ವರಿ ನಮ್ಮ ತಾರದ ಮೇಲೆ ಆ ಅಂತರಂಗದ ಅಧ್ಯಾತ್ಮ ಉಪಾಸನೆ ಬರುವುದಿಲ್ಲ ತತ್ವಾಭಿಮಾನಿ ದೇವತೆಗಳ ಅನ್ನವನ್ನು ಕಟ್ಟಿದ್ರು ಆಮೇಲೆ ಇದೇ ಅಲ್ಲ ಶಿವ ಗೌರವಶೇಷ್ಠರು ಬ್ರಹ್ಮವಾಯುಗಳು ಸರಸ್ವತಿ ಪ್ರವಾಹದ ಮೇಲೆ ಇರೋರು ರಿಲೇಟೆಡ್ ಆದ್ರಿಂದ ಎಲ್ಲಾ ದೇವತೆಗಳು ಇಂದ್ರನ ತನಕದ ಇಂದ್ರ ಪ್ರಾಣ ಇವನ್ನೆಲ್ಲ ಬಿಟ್ಬಿಟ್ರೆ ಅದರಿಂದ ಅದನ್ನು ಬೃಹಸ್ಪತಿ ಆಚಾರ ಮಾಡ್ತೀವಿ ಎಲ್ಲ ಸಮಸ್ತ ದೇವತೆಗಳನ್ನು ಉದ್ಧಾರ ಮಾಡ್ತಕ್ಕವನು ಸಮಸ್ತ ಮನುಷ್ಯರನ್ನು ಉಸಾಡಿಸುವವ ಅದಕ್ಕಿಂತ ಮೇಲೆ ದೇವತೆಗಳಿಗೆ ಆಗುವಾಗ ಪ್ರಾಣದೇವ ಉಸಾಡಿಸಿಗೆ ಹೊರಟು ಕೊಡುವ ಇವನಿಂದ ಹಿಡಿದು ಇವನನ್ನು ಉಸಿರಾಡಿಸುವವರು ಪ್ರಾಣದೇವತೆ ಇವನಿಂದ ಹಿಡಿದು ಇವನ ನಂತರದ ಎಲ್ಲಾ ದೇವತೆಗಳಿಗೆ ಮುಖ್ಯ ಪ್ರಾಣ ಅನುಪ್ರಾಣ ಅಲ್ಲಿದ್ದಂತೆ ಇವನೇ ಇವನ ಕಾರ್ಯ ನಡೀತದೆ ಮುದುವಾಯು ಅದರಿಂದ ಬಲೇನ ಪಶವಶ್ಚ ವಯಾಂಸಿತ್ಯ ಪಶುಗಳು ಉಸಿರಾಡುವುದು ಇವನಿಂದ ಪಕ್ಷಿಗಳು ಉಸಿರಾಡುವುದು ಇವನಿಂದ ತೃಣವನಸ್ಪತಯ ಅವುಗಳಿಗೂ ಆಕ್ಸಿಜನ್ ಬದಲಿಗೆ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟು ಮರಗಳನ್ನ ಗಿಡಗಳನ್ನ ಬದುಕಿಸುವವನು ಅವನ ಪ್ರವಾಹವಾಯಿ ಶ್ವಾಪದಾನಿ ಕಾಡು ಪ್ರಾಣಿಗಳು ಸುಟ್ಟ ಮರಗಳು ಸುಟ್ಟ ಜಂತುಗಳು ವಿಷ ಜಂತುಗಳು ಅವುಗಳನ್ನು ಬದುಕಿಸುವವನು ಆ ಕೀಟ ಪತಂಗದಲ್ಲಿ ಬೀಳಿದೆ ಅದು ಇರುತ್ತೆ ಕುರಪಡೆಯಿಂದ ಹಿಡಿದು ಚಿಟ್ಟೆಯಿಂದ ಹಿಡಿದು ಇರುವೇ ತನಕ ಪ್ರತಿಯೊಂದನ್ನು ಇದರ ಚಾಲನ ಶಕ್ತಿಯಾಗಿದೆ ಎನ್ನುವ ಪ್ರಾಣ ಇವಾಗ ಇದರ ಹಿಂದೆ ಒಂದು ಶಕ್ತಿ ಇದೆ ಎಂಬುದನ್ನು ನಾವು ಗುರುತಿಸಬೇಕು ಯಾಕೆಂದ್ರೆ ದೃಷ್ಟಾಂತ ಹೇಳ್ತಾರೆ ಅಕ್ಕಿ ಕಾಲು ಬಿದ್ದಿರುತ್ತೆ ಪ್ರಸರ್ಪ ತಂಡದ ದೃಷ್ಟ ಕಬ್ಬ್ಯಾತಂತ್ರ ಬೀಲಿಕ ಅಕ್ಕಿ ಕಾಲು ಕೂದಲು ಕುದಿರುತ್ತೆ ಅಕ್ಕಿ ಕಾಲು ಹರಿಕೊಂಡೋಗುತ್ತೆ ನಮ್ಮ ಮನೆ ಅಕ್ಕಿ ಕಾಲಿಗೆ ಚಲಿಸುವ ಶಕ್ತಿ ಉಂಟು ಅದು ಒಂದಾಗುತ್ತೆ ನಿಮ್ಗೆ ಗೊತ್ತುಂಟ ಅದು ಅದ್ಭುತ ನಮ್ಮ ಮನೆ ಅಕ್ಕಿ ಕಾಲು ಮಾಡ್ಕೊಂಡು ಹೋಗುತ್ತೆ ಯಾರು ಹೇಳ್ತಾರೆ ಮತ್ತೆ ಹೋಗಿದೆ ಅಲ್ಲ ಇರುವೆ ಕಾಣಲಿಲ್ಲ ಕಾಣದೇ ಇದ್ರು ಅಕ್ಕಿ ಕಾಲು ಚಲಿಸಬೇಕಾದ್ರೆ ಇರುವೆ ಹೇಳ್ಕೊಂಡು ಹೋಗ್ಬೇಕು ಅನ್ನೋದು ಸಿದ್ಧ ಇದು ದಂಡಸ್ಕೂಲ್ ಹಾಗೆ ಕಾಣದೇ ಇದ್ದ ಯಾವುದೋ ಒಂದು ಶಕ್ತಿ ಕಾಣುವುದನ್ನು ಚಲನೆ ಮಾಡುತ್ತದೆ ಅಂತ ತಿಳ್ಕೊಂಡಿರ್ತದೆ ಇಷ್ಟ ಅಕ್ಕಿ ಕಾಲು ಕಾಣುತ್ತೆ ಕಪ್ಪು ನೆಲ ಇದೆಲ್ಲ ಕರಿ ಹಾಕ್ತಿದ್ದ ನೆಲಕ್ಕೆ ಆದ್ರೆ ಅಕ್ಕಿ ಕಾಲು ಕಾಣುತ್ತೆ ಇರುವೆ ಕಾಣಲ್ಲ ಅಕ್ಕಿ ಕಾಲು ಮುಂದೆ ಬರ್ತಾ ಇರ್ತದೆ ನೋಡಿ ನಮ್ಮ ಅಕ್ಕಿ ಕಾಲು ಚಲಿಸುತ್ತೆ ತಲೆ ಇದ್ದು ಹೋಗುತ್ತಲ್ಲ ಅದು ನಿಂದ ಇದು ಇರಬೇಕು ಕಾಣೋದನ್ನು ನೋಡಿ ಹತ್ತಿರ ನೋಡಬಾರದು ಸೊ ವೆನ್ ದೇರ್ ಇಸ್ ಎ ರಿಯಾಕ್ಷನ್ ಆಕ್ಷನ್ ದೇರ್ ಮಸ್ಟ್ ಬಿ ಎ ಕಾಸ್ ಬಿಟ್ಟಿದೆ ವಿದೌಟ್ ಕಾಸ್ ನಥಿಂಗ್ ಹ್ಯಾಪನ್ಸ್ ಕಾರಣ ಇಲ್ಲ ಅಂತ ಅನ್ನೋದು ಮೂರ್ಖರ ಮಾತು ಅದರಿಂದ ಕಣ್ಣಿಗೆ ಕಾಣುವ ಕಾರಣ ಏನಿದೆ ಅಂತ ಕಣ್ಣಿಗೆ ಕಾಣದ ಅತೀತ ಶಕ್ತಿಯ ಮುಖ್ಯ ಹಾಗಾಗಿ ಇದೆಲ್ಲ ನಿಂತಿದೆ ಅಲ್ಲ ಹೇಗೆ ನಿಂತಿದೆ ತನ್ನ ಸೆಳೆದಿಂದ ತನ್ನ ಸದ್ಯ ತನ್ನ ಪ್ರವಾಹ ಶಕ್ತಿ ಪ್ರವಾಹ ದೇವತಾ ಶಕ್ತಿ ಇದನ್ನು ಧಾರಣೆ ಮಾಡಿದೆ ಅನ್ನೋದು ಸಹಜ ಹೀಗೆ ಎಲ್ಲ ಆ ಪತಂಗ ಬಿಬೀಲಿಕ ಬಲೇನ ವೈ ಲೋಕಸ್ತಿಷ್ಠತಿ ಸಮಸ್ತ ಲೋಕ ಭೂರ್ಭುವಸ್ವ ಆ ಲೋಕದಲ್ಲಿ ಇರತಕ್ಕಂಥ ಚರಾಚರ ಸಮಸ್ತ ವಸ್ತು ಇದನ್ನು ಧಾರಣೆ ಮಾಡಿದೆ ಆ ಪ್ರಾಣ ಪ್ರವನಾಮಕ ಪ್ರಾಣ ಅವರನ್ನು ಉಪಾಸನೆ ಆದ್ರಿಂದ ಬಲ ಉಪಾಸಿಸುವ ಪ್ರವನಾಮಕ ಪ್ರಾಣದಲ್ಲಿ ಭಗವಂತನ ಉಪಾಸನೆ ಮಾಡು ಅವನಿಗೆ ಅಂತರಂಗ ಬಲವನ್ನು ಉಪಾಸನೆಯಲ್ಲಿ ಅದೇ ಬಲ ಅಂತಂದ್ರೆ ಯುಕ್ತಿ ಜ್ಞಾನ ನಾವು ತಿಳ್ಕೊಂಡದ್ದನ್ನ ತರ್ಕಬದ್ಧವಾಗಿ ಇನ್ನೊಬ್ಬರಿಗೆ ತಿಳಿ ಹೇಳತಕ್ಕಂಥ ಶಕ್ತಿ ಕೆಪಾಸಿಟಿ ಟು ಕಮ್ಯುನಿಕೇಟ್ ಟು ಕನ್ವಿನ್ಸ್ ಅದರ್ಸ್ ಆಯ್ತು ಸಯೋ ಬಲಂ ಬ್ರಹ್ಮೇತಿ ಭಾಸ್ತೆ ಯಾವತ್ ಬಲಸ್ಯ ತತ್ರ ಯಥಾ ಕಾಮಚಾರೋ ಭವತಿ ಯೋ ಬಲಂ ಬ್ರಹ್ಮೇತಿ ಭಾಸ್ತೆ ಆಯ್ತಪ್ಪ ಪ್ರವಾಹದಲ್ಲಿ ಭಗವಂತ ಉಪಾಸನೆ ಮಾಡಿದೆ ಬಲ ಕೊಡಪ್ಪ ನಾನು ಬರೆಯಿಂದು ಬಲ ಕೊಡು ಇದನ್ನ ಬಹಳ ಒತ್ತುಕೊಂಡು ಈ ಉಪನಿಷತ್ನ ಮಹತ್ವ ಆಚಾರ್ಯರ ಜೀವನದಲ್ಲಿ ನನ್ನ ಅರ್ಥ ಆಚಾರ್ಯರು ತನ್ನ ಎಲ್ಲ ಶಿಷ್ಯರಿಗೆ, ಸನ್ಯಾಸಿ ಶಿಷ್ಯರಿಗೆ ಕೂಡ ಎರಡು ವಿಧವಾದ ಬಲವನ್ನು ಬಳಸಿಕೊಳ್ಳಿದ್ದರು. ಬರೇ ಬುದ್ಧಿ ಬಲ ಅಲ್ಲ, ದೇಹ ಬಲ. ಸನ್ಯಾಸಿ ಶಿಷ್ಯರಿಗೆ ರೆಸ್ಲಿಂಗ್ ಕಲಿಸಿದ್ದಾರೆ ಆಚಾರ್ಯ. ಯಾವ ಆಚಾರ ಮಾಡಿದ್ದಾರೆ ಹೇಳು. ಯಾಕೆಂದ್ರೆ ಅದು ಒಂದಕ್ಕೊಂದು ಇಂಟರ್ಲಿಂಕ್, ಎರಡಕ್ಕೊಬ್ಬರೇ ದೇವತೆ ಪ್ರವಾಹ. ಒಂದನ್ನು ಇಗ್ನೋರ್ ಮಾಡಿ ಇನ್ನೊಂದು ಬಳಸ್ಕೊಬೇಡ. ದುರ್ಬಲವಾದ ಶರೀರದಲ್ಲಿ ಇರುವ ಬುದ್ಧಿಬಲ ವ್ಯರ್ಥವಾಗುತ್ತೆ. ಯಾಕೆಂದ್ರೆ ಇದೇ ಇಷ್ಟ ಕನಿಷ್ಠ ಅವಧಿಯಲ್ಲಿ ಬಿಸಾಡಿ ಬಿಡ್ತಾರೆ. 100 ಜನ ಬುದ್ಧಿವಂತನ ಒಬ್ಬ ದುರ್ಬಲ ಇದು ತೆಗೆದು ಬಿಸಾಡ್ಬಿಡ್ಬೋದು. ಬುದ್ಧಿಬಲ ವ್ಯರ್ಥ ಆಗುತ್ತೆ. ದೇಹ ಬಲ ಇಲ್ಲದ ಬುದ್ಧಿಬಲ ವ್ಯರ್ಥವಾಗುತ್ತೆ. ಬುದ್ಧಿಬಲ ಇಲ್ಲದ ದೇಹ ಬಲ ವ್ಯರ್ಥವೇ ಆಗೋದು. ನನಗೆ ಬೇರೆ ಇಟ್ ಈಸ್ ವೇಸ್ಟ್. ಬುದ್ಧಿಬಲ ಇಲ್ಲದ ದೇಹ ಬಲ ಅದು ಪ್ರಾಣಿಗಳಿಂದ ಒಳ್ಳೆ ಆನೆ ಬಲ ಏನು ಬುದ್ಧಿ ಇಲ್ಲ ಅದಕ್ಕೆ ಅಷ್ಟು ಬಲ ಕೊಟ್ಟಿದ್ದಾರೆ. ಅದಕ್ಕೆ ಬುದ್ಧಿ ಮಾವು ಹೇಳಿದಾಗ ಕೇಳುತ್ತೆ. ಇದರ ಹೆಸರಕ್ಕೆ ಮಾವು ತಂದ್ರೆ 1000 ಜನ ಮಾವು ತಂದ ನಾನು ಒಂದು ಒಲೆಯ ಬಲ್ಲೆ ಅನ್ನೋದಕ್ಕೆ ಬುದ್ಧಿ ಇರುತ್ತಿದ್ರೆ ಕೇಳ್ತಿದ್ದ. ಬುದ್ಧಿ ಇಲ್ಲದ ಬಲ ಇರುತ್ತದೆ ದೇಹ ಬಲ. ದೇಹ ಬಲ ಇಲ್ಲದ ಬುದ್ಧಿ ಬಲ ದುರುಪಯೋಗ ಆಗುತ್ತೆ. ಅದು ಅದರಿಂದ ಎರಡು ಬಲ ಅದು ಕೊಟ್ಟಿಗೆ ಉಪನಿಷತ್ ಎರಡು ಕೊಟ್ಟಿಗೆ ಹೇಳ್ತಾರೆ. ಎರಡಕ್ಕೂ ದೇವತೆ ಒಬ್ಬರೇ ಪರಬಲ ಅಂತ ಆಚಾರ್ಯರು ಲಗೇ. ದೇಹ ಬಲವನ್ನು ಬಳಸಿಕೊಳ್ಳಿ, ಬುದ್ಧಿ ಬಲವನ್ನು ಬಳಸಿಕೊಳ್ಳಿ. ದುರ್ಬಲರಾಗಬೇಡಿ, ದೈಹಿಕವಾಗಿ ದುರ್ಬಲರಾಗಬೇಡಿ, ಬೌದ್ಧಿಕವಾಗಿ ದುರ್ಬಲರು. ಕಳ್ಳಕಾಂತರು ಬಂದಾಗ ಆಚಾರ್ಯರು ಉಪೇಂದ್ರ ತೀರ್ಥರ ಕೊಡಲಿ ಕೊಟ್ಟು ಇದ್ದ ಮಾಡು ಸನ್ಯಾಸಿ ಶಿಷ್ಯನ ಹತ್ರ ಕೊಡಲಿ ಆಚಾರ ಕೊಟ್ಟದ್ದಲ್ಲ. ಆಚಾರ್ಯ ಅಂದ್ರೆ ಯಾರು ನೋಡಿ, ಆಚಾರ್ಯ ಏನ್ ಮಾಡಿದ್ದಾವ? ಮೊದಲಿಗೆ ಹೋಗುವಾಗ ಕಾಡಿನಲ್ಲಿ ಇವರೆಲ್ಲ ಗಂಟಿಗೆ ತಿಳ್ಕೊಂಡು ಹೋಗಿದ್ದಾರೆ. ಪೆಟ್ಟಿಗೆ ಇವ್ರು ದೇವದಾರಕ್ಕೆ ಪೆಟ್ಟಿಗೆ ಎಲ್ಲ ಇದೆ. ಕೆಲವು ಗಂಟು ಮುಂತಾರ ಚಿನ್ನ ಬೆಳ್ಳಿ ಬಂದಾರೆ ಆ ಕಡ ಇದೆ ಅಂತ ಕಳ್ಳು ಕೂತಿದ. ನಾನು ದಾರಿ ಕಾಡಿನಲ್ಲಿ ಸಹಜವಾಗಿ ಹಿಂದೆ ಬದಲಿ ಹೋಗುವುದಂದ್ರೆ ಬಹಳ ಕಷ್ಟ. ದಾರಿ ಕಷ್ಟ, ನದಿಗಳಿಗೆ ಬ್ರಿಡ್ಜ್ ಇಲ್ಲ, ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲ, ಓವರ್ ಫ್ಲೈ ಇಲ್ಲ, ಹೆಂಗಪ್ಪ ಹೋಗ್ಬೇಕು? ಈಗ ಅದು ಈಗ ಎಲ್ಲ ಸೌಕರ್ಯಗಳಿದ್ದೆ ಹೋಗಲು ಕಷ್ಟಪಡ್ತಾರೆ. ಅವ್ರು ಯಾವ ಸೌಕರ್ಯ ಇಲ್ಲ, ನದಿಯನ್ನು ದಾಟಬೇಕು. ಎಲ್ಲಿ ನೀರು ಕಮ್ಮಿ ಇದೆಯಲ್ಲಿ ಅಥವಾ ಹಗ್ಗದ ಹತ್ತಿಕೊಂಡು ಅಲ್ಲಿಂದ ಅಲ್ಲಿ ಹಗ್ಗ ಕಟ್ಟಿಕೊಂಡು ಇವತ್ತಿಗೂ ಉಂಟು ಸುಮಾರು 90 ಪ್ರದೇಶಗಳಲ್ಲಿ ನದಿಗಳಿಗೆ ಬ್ರಿಡ್ಜ್ ಒಂದು ಹಗ್ಗ, ಮೇಲೊಂದು ಹಗ್ಗ, ಕೆಲವೊಂದು ಹಗ್ಗ, ಕೆಲವೊಂದು ಎರಡು ಹಗ್ಗ ಹಾಕ್ತಾರೆ. ಅದ್ರ ಮೇಲೆ ನಡ್ಕೊಂಡು ಎಲ್ಲ ಹಗ್ಗದಲ್ಲಿ ನಡೆಯೋದು ಹಗ್ಗದ ನಡೆ ವಯಸ್ಸಿನ ನಡೆದ ನಡೆ ಹಾಗೆ ಅಲ್ಲಿಂದ ಹಳ್ಳಿ ಶಿಷ್ಯನ ಬಂದಾಗ ಏಕಾಂಗಿಯಾಗಿ ಹೋರಾಡಬೇಕು. ಇದೊಂದು ಶಿಕ್ಷಣ, ಅದಕ್ಕೋಸ್ಕರ ಮೊದಲನೇ ಕಳಿಸಿದ್ರು. ಉದಾಹರಣೆ ನೋಡ್ತಾ ಇಲ್ಲಿ ಅಂತ ನೋಡೋಣ ಕಳಿಸಿದ್ರೆ ಒಬ್ಬರೇ ಅಷ್ಟು ಜನ ಕಳ್ಳರನ್ನು ತೋರಿಸಿ ನಮಗೆ ಇವತ್ತು ಇಂಥ ದೃಶ್ಯಗಳು ಹತ್ತಾರು ಜನ ಕತ್ತಿಗೊಳ್ಳದೆ ಹಿಡಿದುಕೊಂಡು ಒಬ್ಬ ಸಿನಿಮಾದಲ್ಲಿ ಹೀರೋ ಮಾಡ್ತಾನೆ, ಸಿನಿಮಾದ ನಾಯಕ ಡೈರೆಕ್ಟರ್ ಅವ್ರಿಗೆ ಗುಡಿ ಬಿಡುತ್ತಾರೆ, ಕತ್ತಿದ್ದು ಗುಳ್ಳ ಹೊಡೆದ ಕಟ್ಟಿ ಕೊಟ್ಟು ಬೀಳ್ತಾರೆ. ಸಹಜ ಜೀವನದಲ್ಲಿ ಇದನ್ನು ಮಾಡಿ ತೋರಿಸಿದ್ದಾರೆ ಆಚಾರ್ಯ. ಹತ್ತಾರು ಜನ ಏಕಕಾಲದಲ್ಲಿ ಆದಿತ್ಯ ಹಿಡಿದು ಬಂದಾಗ ಏಕಾಂಗಿಯಾಗಿ ಹೇಗೆ ಹೋರಾಡಿ, ಅದು ಯಾವ ಸೈನಿಕರಲ್ಲ ಸನ್ಯಾಸಿಗಳು, ಒಬ್ಬ ಸನ್ಯಾಸಿ ಈ ಮಾತು ಅರ್ಥ ಆಗಬೇಕಾಗಿದ್ದರೆ ಇಲ್ಲಿ ಬಲ ಬಲದಲ್ಲಿ ಉಪಾಸನೆ ಇದ್ರೆ ಎರಡು ದೇಹ ಬಲ ಎರಡಕ್ಕೂ ದೇವತೆ ಬರುವ ಈ ಕಂದ ಅರ್ಥ ಆದ್ರೆ ಆಚಾರ ಜೀವನ ಚರಿತ್ರೆ ಅರ್ಥ, ಆಚಾರ ಜೀವನ ಚರಿತ್ರೆ ಅರ್ಥ ಆದ್ರೆ ಈ ಕಂದ ಅರ್ಥ. ಆಚಾರ್ಯ ಬದುಕೆ ಉಪನಿಷತ್ತರ ಭಾಷ್ಯವಾಗಿರುತ್ತೆ, ಅವ್ರ ಭಾಷೆ ಬರೆದದ್ದಲ್ಲ ನಡೆದದ್ದು, ಅವ್ರು ನಡೆದದ್ದೇ ಭಾಷೆ. ಹೀಗೆ ಬಲ ಉಪಾಸ್ವ ಸಯೋ ಬಲಂ ಪ್ರಶ್ನೆ, ಹೀಗೆ ಪರಮಹನನ್ನ ಭಗವಂತನ ಪ್ರತೀಕ ಅಂತ ಉಪಾಸನೆ ಮಾಡಪ್ಪ. ಸಯೋ ಬಲಂ ಪ್ರಶ್ನೆ ಉಪಾಸ್ತೆ, ಬಲದೇವತೆಯಾಗಿರ್ತಕ್ಕಂತಹ ಪ್ರವಹನನ್ನು ಭಗವಂತನ ಅಧಿಷ್ಠಾನ ಅಂತ ಬಲದೇವತೆಯಾದ ಪ್ರವಹನಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದರೆ ಆದ್ದರಿಂದ ಬಲದೇವತೆಯಾದ ಪ್ರವಹನಲ್ಲಿ ಸನ್ನಿಹಿತನಾಗಿರ್ತಕ್ಕ ಭಗವಂತನು ಬಲನಾಮಕ ಅಂತ ಉಪಾಸನೆ ಮಾಡಿದರೆ ಪ್ರವಹನಿಗೂ ಬಲ ಕೊಟ್ಟವನು ಅವನು, ಆದ್ರಿಂದ ಅವನು ಮುಖ್ಯ ಬಲ ಅಂತ ಉಪಾಸನೆ ಮಾಡಿದರೆ ಬಲಂ ಪ್ರಶ್ನೆ ಉಪಾಸ್ತೆ ಏನಾಗುತ್ತೆ? ಯಾವತ್ ಮನಸ್ಸಿನ ತಮ್ಮ ತತ್ರ ಯಥಾ ಕಾಮಚಾರಿ, ಈ ಉಪಾಸನೆಯಿಂದ ಭಗವದ ಅನುಗ್ರಹ ಪಡೆದವನು ಬಲದೇವತೆಯಾದ ಪ್ರವಹನ ವ್ಯಾಪ್ತಿ ಎಷ್ಟು ಅಲ್ಲೆಲ್ಲ ತಾನು ಭೌತಿಕವಾಗಿ ಅದನ್ನೆಲ್ಲ ಖಂಡಿಸಬಲ್ಲ, ಅಲ್ಲಿ ತಾನು ಸಂಚರಿಸುವ ಅವನಿಗೆ ಭೌತಿಕವಾಗಿ ದೈಹಿಕವಾಗಿ ಅಷ್ಟು ವ್ಯಾಪ್ತಿ ಬರುತ್ತೆ. ಇದೆಲ್ಲ ನಾನು ಹೇಳಿದ್ದೆ ಮುಖ್ಯವಾಗಿ ಬಲದೇವತೆಯಲ್ಲಿ ಭಗವಂತನನ್ನು ಕಾಣುವಂತಹ ಮುಖ್ಯ ಸಾಕ್ಷಾತ್ಕಾರ ಯಾರು ಹೇಳಿ ಅವನಲ್ಲಿ ಬಲದೇವತೆ ಪ್ರವಾದನಿಗೆ ಬಿಂಬ ಸಾಕ್ಷಾತ್ಕಾರ. ಆದ್ರಿಂದ ಬಲದೇವತೆಯ ಅಧಿಕಾರ ವ್ಯಾಪ್ತಿ ಏನು ಅದೆಲ್ಲವೂ ಈ ಉಪ ಇದನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಇನ್ನೊಬ್ಬ ಪ್ರವಾಹ ಪದವಿಗೆ ಬರುವವರೇ ಇದನ್ನ ಮಾಡ್ತಾನೆ, ಉಳಿದವರಿಗೆ ಆ ಸಾಕ್ಷಾತ್ಕಾರ ಇಲ್ಲೇ ಇಲ್ಲ. ನಮಗೇನು ಅಂದ್ರೆ ಪ್ರವಾಹದಲ್ಲಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಅಷ್ಟೇ, ಅವರು ಪ್ರವಾಹನ ಒಳಗಿರುವ ಭಗವಂತನ ಸಾಕ್ಷಾತ್ಕಾರ ಇನ್ನೊಬ್ಬರಿಗೆ ಆಗುವ ಪ್ರಶ್ನೆ ಇಲ್ಲ, ಉಳಿದವರಿಗೆ ಅಷ್ಟೇ ಅನುಸಂಧಾನ ಅಷ್ಟೇ. ಪ್ರವಾಹನಿಗೆ ಅದು ಸಾಕ್ಷಾತ್ಕಾರ, ಯಾರು ಅದನ್ನು ಸಾಕ್ಷಾತ್ಕಾರ ಮಾಡ್ತಾರೆ ಅವರು ಆ ಪದವಿ ಓದ್ತಾರೆ, ಅವರು ಪ್ರವಾಹನ ಪೂರ್ಣಾಧಿಕಾರವನ್ನು ಪಡಿತಾರೆ. ಇದು ಮುಖ್ಯ ಅರ್ಥ ಉಪಾಸನೆ. ಯಾವತ್ ಬಲಸಿನ ತತ್ರ ಸೇತಾ ಕಾಮಚಾರೋ ಬಂದು ಯೋ ಬಲ ಪ್ರಶ್ನೆ ಉಪಾಸನೆ. ಹನ್ನೊಂದನೇ ಕಕ್ಷೆಗೆ ಬಂತು ನಾವೀಗ ಭಗವಂತನಿಂದ ಹನ್ನೊಂದು ಮೆಟ್ಟಲು ದೂರ ಇದ್ದಾನೆ ಪ್ರವಾಹ. ಇವನು ಇವನು ನನಗಿಂತ ಹದಿನಾಲ್ಕರಲ್ಲಿದ್ದ ಇವನು ನಾರದ ಹದಿಮೂರು ಹನ್ನೆರಡು ಹನ್ನೊಂದು ನಾರದರಿಂದ ಮೂರು ಮುಖ್ಯ ಮೇಲೆ ಹೋಗಿ ಆಯ್ತು. ಈಗ ಯಾರು ಇನ್ನು ಶರತ್ ಕುಮಾರದಲ್ಲಿ ಕರಗಿದ್ದೆ, ಶರತ್ ಕುಮಾರ್ ಏನ್ ಕ್ಲೇಮ್ ಆಗಿದ್ದೆ ನಾರದ ಕೇಳ್ತಾರೆ ಅಸ್ತಿ ಭಗವಾನ್ ಬಲಾತ್ಮೀಯ ಅದಾಯ್ತು ಬಲದೇವತೆ ಆದ ಪರಮಾನಲ್ಲಿ ಉಪಾಸನೆ ಮಾಡಬೇಕು ವಿಷಯ ತಿಳಿಯಿತು, ಅದಕ್ಕಿಂತ ದೊಡ್ಡ ಪ್ರತೀಕ ಇಲ್ಲ. ಅಷ್ಟಿವಾವ ಬಲಾತ್ಮೀಯ ಪ್ರವಾಹದಿಂದ ದೊಡ್ಡ ಪ್ರತೀಕ ಉಂಟಪ್ಪ, ತಂದೆಯೇ ಭಗವಾನ್ ಪ್ರವೇತ್ರ ಬಲಕ್ಕಿಂತ ದೊಡ್ಡ ಪ್ರತೀಕ ಯಾವುದು ಉಪಾಸನೆ ಅದನ್ನು ಹೇಳ. ಅನ್ನಂಬಾವ ಬಲಾತ್ಮೂಯ ಮೂರ ಅವರ ಬಲ ಬರುವುದು ಯಾವುದರಿಂದ ಊಟ ಮಾಡಿದ್ರು ಅದು ಅನ್ನ ಅದು ಬಲಕ್ಕಿಂತ ಶ್ರೇಷ್ಠ ಮೇಲೋಟಕ್ಕೆ ಇಷ್ಟೇ. ನೀವು ಬೇರೆ ಭಾಷೆಗಳನ್ನು ನೋಡಿದರೆ ಉಪನಿಷತ್ತಿಗೆ ಅಷ್ಟೇ ಇಷ್ಟೇ ಅರ್ಥ ಇರುವುದು ಬಲ ಶ್ರೇಷ್ಠ ಅದಕ್ಕಿಂತ ಅನ್ನ ಶ್ರೇಷ್ಠ. ಊಟ ಮಾಡಿದರೆ ಬಲ ಬರುವುದು ನಿತ್ರ ಬರುತ್ತೆ ಅದಕ್ಕೆ ಅನ್ನ ಶ್ರೇಷ್ಠ. ಅನ್ನ ಊಟ ಮಾಡಿದರೂ ಕೂಡ ದೊಡ್ಡ ಸಾರಿ ಹೋಗುತ್ತೆ, ನೀರು ಕುಡಿದ್ರೆ ಅದಕ್ಕಿಂತ ಆರಾಮಾಗ ಅದಕ್ಕೆ ಅನ್ನಕ್ಕಿಂತ ಶ್ರೇಷ್ಠ ಹೀಗೆ ಬರುತ್ತೆ. ಇಷ್ಟೇ ಎಲ್ಲ ಭಾಷೆಗಾಗಲೂ ಬರೆದದ್ದು ಅಭಿಮಾನಿ ದೇವತಾ ಪರವಾಗಿ ಯಾರು ಯೋಚನೆ ಮಾಡಲಿ. ಅದಕ್ಕಿಂತ ನೀವು ಅಭಿಮಾನಿ ದೇವತಾ ಪರವಾಗಿ ಯೋಚನೆ ಮಾಡದೇ ಇದ್ರೆ ಇಲ್ಲಿರುವ ಒಂದು ದೊಡ್ಡ ಅಪಾಯವನ್ನು ಗಮನಿಸಿ. ಇಷ್ಟ ತನಕ ಇನ್ನರ ಪ್ರಪಂಚವನ್ನು ಹೇಳ್ತಾ ಅವರು ಚಿತ್ತ ಮನಸ್ಸು ಮನಸ್ಸು ಚಿತ್ತ ಇದೆಲ್ಲ ಹೇಳಿ ಆಮೇಲೆ ಹೊರಗುತ್ತೆ ಬಲ ಬುದ್ಧಿಬಲ ಹೇಳಿ ಆದ್ರೆ ವಿಜ್ಞಾನ ಬಂತು ಚಿತ್ತ ಬಂತು ವಿಜ್ಞಾನ ಬಂತು ಧ್ಯಾನ ಬಂತು ಧ್ಯಾನ ಎಲ್ಲ ಆದ್ಮೇಲೆ ಮತ್ತೆ ಹೊರಗುತ್ತಾರೆ ಬಲ. ಬಲಕ್ಕೆ ಕಾರಣ ಇನ್ನೂ ಹೊರಗ ಅನ್ನ ಬಲ ಅನ್ನೋದೇ ಫಿಸಿಕಲ್, ಅದಕ್ಕೆ ಹೊರಗಿಂದಿರುವ ಅನ್ನ ಅದು ನೀರು ತೇಜಸ್ಸು. ಅಂದ್ರೆ ಈ ಆರ್ಡವೇ ಆ ಸಂಗತ, ನೀವು ಅಚ್ಚಾರು ತಿಳ್ಕೊಂಡ್ರೆ ಆರ್ಡವನ್ನೇ ಗಮನಿಸಿ ಅದನ್ನು ಡಿಫೈನ್ ಮಾಡ್ಲಿಕ್ಕೆ ಬರುತ್ತೆ. ಏನಾಗುತ್ತೆ, ಇದಕ್ಕೆ ಏನೋ ಒಂದು ಒಳ್ಳೆಯಿಂದ ಬೇರೆ ಅಂತ ಇದೆ ಅನ್ನುವಂಥದ್ದು ಆಗವೇ ಹೇಳುತ್ತೆ. ಇಲ್ಲದೇ ಇದ್ರೆ ಬುದ್ಧಿ ತನಕ ಹೋಗಿ ಚಿತ್ತ ಸ್ಮರಣ ಶಕ್ತಿ ಧ್ಯಾನಕ್ಕೆ ಹೋಗಿ ಅಲ್ಲಿಂದ ನಾನು ಊಟ ಶ್ರೇಷ್ಠ, ಧ್ಯಾನಕ್ಕಿಂತ ಊಟ ಶ್ರೇಷ್ಠ ಅಂತ ಹೇಳ್ತೀವಿ. ಹಾಗಾದ್ರೆ ಇವತ್ತು ಬ್ರಾಹ್ಮಣರು ನಿಜವಾಗಿ ಮನಸ್ಸಿದ್ದಾರೆ ಧ್ಯಾನ ಮಾಡೋದ್ ಬಗ್ಗೆ ಎಲ್ಲಿ ಹೇಳಿಕೆ ಅಷ್ಟಾಸ್ಕೊಂಡು ಬಂದ ಮನೆಯಲ್ಲಿ ಹೇಳಿಕೆ ಊಟ ಇದೇ ಶ್ರೇಷ್ಠ ಅಲ್ವಾ? ಉಪನಿಷತ್ತುಗಳಲ್ಲಿ ಧ್ಯಾನ ಮಾಡೋದಕ್ಕೆ ಊಟ ಮಾಡೋದು ಶ್ರೇಷ್ಠ. ಪ್ರಾಯದ ಅಧ್ಯಾರ್ಥಿಯನ್ನು ಮುಂದಾಗಿ ತಪ್ಪಿಸ್ತಾ ಇದ್ದಾರೆ. ಇದಕ್ಕೆ ಅಧ್ಯಾತ್ಮದ ಒಂದು ಅಭಿಮಾನ ದೇವತಾಪರವಾದ ಅರ್ಥ ಇಟ್ಟುಕೊಳ್ಳದಿದ್ರೆ ಈ ಆರ್ಡರೇ ಸಂಗತಿ. ಯಾರು ತಲೆಗೆಡಿಸಿಕೊಂಡಿಲ್ಲ ಇದನ್ನು ಹೇಳಿದ ಹಾಗೆ ಕಳಿಸಿಕೊಂಡಿದ್ದಾರೆ ಆಚಾರ ತಂದೆ ಎಲ್ಲರೂ. ಅನ್ನವ ಫಲಾಭೂಯ ಮನಕ್ಕಿಂತ ಶ್ರೇಷ್ಠ. ಇದನ್ನ ಅನ್ನ ಅಂದ್ರೆ ಇನ್ನೊಂದೇನು ಅನ್ನ ಅಂದ್ರೆ ಫುಡ್ಡಲ್ಲ, ಅನ್ನಮಯ ಶರೀರ ಅಂದ್ರೆ ದೇವತೆ ಅನಿರುದ್ಧ ಇದ್ದಾರೆ. ಅನ್ನಮಯವಾದಂತಹ ಈ ಶರೀರ ಉಂಟಲ್ಲ, ಅನ್ನಮಯ ಕೋಶ, ಅದರಲ್ಲಿ ಮಣ್ಣಿನ ಅಂಶ. ಅನ್ನಮಯ ಶರೀರದಲ್ಲಿ ಮಣ್ಣು ಮತ್ತು ನೀರಿನ ಅಂಶ ಇರೋದಿಲ್ಲ, ಅದರಲ್ಲಿ ಮಣ್ಣಿನ ಅಂಶ ಉಂಟಲ್ಲ. ಮಣ್ಣಿನ ಅನ್ನಮಯ ಶರೀರದ ಮಣ್ಣಿನ ಅಂಶಕ್ಕೆ ಅನಿರುದ್ಧ ದೇವತೆ. ಸೊ ಅಲ್ಲಿ ಬರೇ ಅನ್ನ ಅಲ್ಲ, ಆ ಅನ್ನ ತಿಂದು ಆಗಿರತಕ್ಕಂಥ ಈ ಅನ್ನಮಯ ಶರೀರದ ಕೋಶ ಉಂಟಲ್ಲ, ಅನ್ನಮಯ ಕೋಶದಲ್ಲಿ ಅನ್ನದ ಅಂಶ ಅಂದ್ರೆ ಮೃತ್ತಿನ ಅಂಶ ಉಂಟಲ್ಲ. ದೇಹಾಭಿಮಾನ ನಮ್ಮ ಸ್ಥೂಲ ದೇಹದ ಪಾರ್ಥಿವ ಅಂಶದ ಅಭಿಮಾನಿಯವು. ಆದ್ರಿಂದ ಅವನಿಗೆ ಅನ್ನ ಅಂತಂದರೆ ಅನ್ನಾಭಿಮಾನಿ, ಅನ್ನದ ಅಭಿಮಾನಿ ಇರುವುದು ಅವನು, ಸುಟ್ಟಿನ ಅಭಿಮಾನಿ ಇರುವುದು. ಈ ಪಾರ್ಥಿವ ಶರೀರದಲ್ಲಿ ಇರ್ತಕ್ಕಂಥ ಅನ್ನದ ಅಂಶ, ಮಣ್ಣಿನ ಅಂಶ, ಮಣ್ಣು ನೀರು ಪಾರ್ಥಿವ ಶರೀರದ ಮಣ್ಣಿನ ಅಂಶ. ಅದರ ಜೊತೆಗೆ ಒಳಗಿನ ಅನ್ನ ಯಾವುದು? ಜ್ಞಾನ, ವಿಜ್ಞಾನ ಬಂತು, ಅದ ನಂತರ ಬಲ ಅಂದ್ರೆ ವಿಜ್ಞಾನದ ಬಲ, ಅನಂತರ ವಿಜ್ಞಾನದ ಅನ್ನ, ಜ್ಞಾನದ ಅನ್ನ. ನಮಗೆ ಎರಡು ಫುಡ್ ಬೇಕಲ್ಲ, ಫುಡ್ ಫಾರ್ ಸ್ಟಮಕ್, ಫುಡ್ ಫಾರ್ ಮೈಂಡ್, ಫುಡ್ ಫಾರ್ ಥಾಟ್ ಅಂತ ಬರೀತಾರೆ. ಅದೊಂದು ಫುಡ್ ಉಂಟಲ್ಲ, ಅದು ಅನ್ನ. ಹಾಗಾದ್ರೆ ಅನ್ನ ಅಂದ್ರೆ ನಮಗೇನೊಂದು ಹೊಟ್ಟೆಗೆ ಅನ್ನ ಅಂತ ಮಾತ್ರ ಗೊತ್ತಿರೋದು, ತಲೆ ಒಂದು ಅನ್ನ ಬೇಡ. ತಲೆಗೆ ಅನ್ನ ಇಲ್ಲದಿದ್ರೆ ತಲೆಗೆ ಆಹಾರ ಉಪವಾಸ ಬಿಡುತ್ತೆ. ಆದ್ರೆ ಏನಾಗಿದೆ, ಹೊಟ್ಟೆಗೆ ಉಪವಾಸ ಹಾಕಿದ್ರೆ ಸಾಯ್ತೀವಿ ಅದನ್ನು ತಿಂದು, ತಲೆ ಉಪವಾಸ ಹಾಕಿದ್ರೆ ಸಾಯೋದು ಅದನ್ನು ಉಪವಾಸ ಬದುಕುತ್ತೇವಲ್ಲ, ಸಾಯೋದಿಲ್ಲಂತಾರೆ. ತಲೆಗೆ ಅನ್ನ ಕೊಡದಿದ್ರೆ ಬದುಕುತ್ತೆ ನಾನು ತೊಂದರೆ ಇಡ್ತು ಆರಾಮ ಬದುಕಬಹುದು. ಸುಮ್ಮನೆ ತಲೆಗೆ ಯಾಕೆ ಕುಟ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋದು? ಆದ್ರೆ ತಲೆ ತಲೆ ಏನು ಚಡಪಡಿಕೆ, ಅದು ಆಹಾರ ಇಲ್ಲದೆ ಒದ್ದಾಡ್ತದೆ. ಅದು ನನಗೆ ಮಾಡಿಸ್ಕೊಟ್ಟ ಆಹಾರವೇ ಕೊಡೋಣ ನಾವು ತಲೆಗೆ. ಅದಕ್ಕೆ ಏನು ಚೆಂದರೆ ಅನ್ನ ಅಂದ್ರೆ ಎರಡು, ಬುದ್ಧಿಗೆ ಅನ್ನ, ದೇಹಕ್ಕೆ ಅನ್ನ. ಅದ್ರಿಂದ ಎರಡು ಗೊತ್ತಿಲ್ಲ ಇಲ್ಲಿ. ಅಲ್ಲಿ ಹಾಗೆ ದೇಹದ ಬಲ, ಬುದ್ಧಿಯ ಬಲ, ದೇಹದ ಅನ್ನ, ಬುದ್ಧಿಯ ಅನ್ನ. ಬುದ್ಧಿಯ ಅನ್ನ ಅಂದ್ರೆ ಏನದು? ಅನ್ನ ಅಂದ್ರೆ ಜ್ಞಾನದಲ್ಲಿ ನಿರಂತರವಾದ ಗತಿ, ಜ್ಞಾನದ ಬಲ. ಅದರ ನಂತರ ಜ್ಞಾನದ ಅನ್ನ ಅಂತಂದ್ರೆ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಅರಿ ಕಲಿಯುವುದಲ್ಲಿ ಲರ್ನಿಂಗ್, ಅದು ಕಾನ್ಸ್ಟೆಂಟ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್, ಕಲಿಯುವುದರಲ್ಲಿ ಇರುವ ನಿರಂತರವಾದ ಅದಮ್ಯವಾದ ಆಸೆ, ಬಯಕೆ, ರತಿ, ರುಚಿ, ಅದು ಅನ್ನ. ಜ್ಞಾನದ ರತಿ ಆ ಅನ್ನ ಜ್ಞಾನದ ಬಲಕ್ಕಿಂತ ಜ್ಞಾನದ ರತಿ ಮುಖ್ಯ. ಯಾಕೆಂದ್ರೆ ಯಾರಿಗೆ ಜ್ಞಾನದಲ್ಲಿ ರತಿಯೇ ಇಲ್ಲವೋ ಅದು ಬೆಳೆಯಲೇ ಇಲ್ಲ. ಜ್ಞಾನ ಜ್ಞಾನದಲ್ಲಿ ಬೆಳೆದ ಜನ್ಮದ ಇಂಟ್ರೆಸ್ಟ್ ಇರಬೇಕು. ಯಾವುದೇ ಒಂದು ಸಂಗತಿ ನಾವು ಅದನ್ನು ಗ್ರಹಿಸಬೇಕಾದ ಮೊದಲು ನಮಗೆ ಇಂಟ್ರೆಸ್ಟ್ ಇರಬೇಕು. ಇದನ್ನ ಬಹಳ ಪ್ರಸಿದ್ಧವಾದಂತಹ ವಾಕ್ಯ ಹೇಳ್ತಿರುತ್ತದೆ, ಯೋಹಿ ಅತ್ರ ಆಧಾರವಾನ್ ತಸೀವ ತತ್ವಸ್ತು ವಿದ್ಯಮಾನ ಮಪ್ಪಿಸಿಕೊಡದಿ ನಹಿ ಅತ್ರ ಅನಾದರವತಃ ಅನ್ಯತ ಆಧಾರವತಿ. ಬಹಳ ಸುಂದರವಾದಂತಹ ಯೋಹಿ ಅತ್ರ ಆಧಾರವಾನ್ ತಸೀವ ತತ್ವಸ್ತು ವಿದ್ಯಮಾನ ಮಪ್ಪಿಸಿಕೊಡದಿ. ವಸ್ತು ಇದೆಯೋ ಇಲ್ಲವೋ ಅನ್ನುವುದು ಮುಖ್ಯ ಅಲ್ಲ, ನಿಮಗೆ ಅದರಲ್ಲಿ ಆಸಕ್ತಿ ಇದ್ದರೆ ಮಾತ್ರ ಇದ್ದದ್ದು ಕಾಣುತ್ತೆ. ನಿಮಗೆ ಆಸಕ್ತಿ ಇಲ್ಲದೆ ಇದ್ದರೆ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇಟ್ ವಿಲ್ ನೆವರ್ ಫ್ಲಾಶ್ ಟು, ಅಲ್ಲಿ ಇದ್ದರೂ ನಿಮಗೆ ಕಾಣುತ್ತಿಲ್ಲ. ಒಬ್ಬ ಮನುಷ್ಯನಲ್ಲಿ ತುಂಬಾ ಜ್ಞಾನ ಇರಬಹುದು, ನಿಮಗೆ ಅವನ ಜ್ಞಾನ ಎನ್ನುವಂತಹ ತಿಳುವಳಿಕೆ ಇರದೇ ಇದ್ದರೆ ಅಥವಾ ಅವನ ಜ್ಞಾನವನ್ನು ನಾವು ಹೀರಿಕೊಳ್ಬೇಕು ಅನ್ನುವಂಥ ಇಚ್ಛೆ ಇದ್ದೇ ಇದ್ದರೆ ಅವನ ಜ್ಞಾನ ನಮಗೆ ಏನೂ ಉಪಯೋಗ. ಹಾಗೆ ಎಲ್ಲವೂ ಒಂದು ವಸ್ತು ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸಬೇಕಾಗಿದ್ರೆ ಮೊದಲು ನಮಗೆ ಇಂಟ್ರೆಸ್ಟ್ ಇರಬೇಕು. ನಾವು ರಸ್ತೆಯಲ್ಲಿ ಹೋಗುವಾಗ ಸಾವಿರಾರು ಜನ ಎದುರು ಹೋಗ್ತಾರೆ, ಅದಕ್ಕೆ ಹೋಗುವಾಗ ಯಾರೆಲ್ಲ ಹೋಗುದು ಹೇಳ್ರಿ, ಇದು ಕಂಡಿದ್ರೆ ಒಂದು ಕಂಡಿದ್ರೆ ಇದ್ರೆ ಅಂದ್ರೆ ನನಗೇನು ಇಂಟ್ರೆಸ್ಟ್ ಇದೆ, ಯಾರು ಯಾರು ಹೋದ್ರು ನಾನೇನು ಇಂಟ್ರೆಸ್ಟ್ ಅನ್ನು ನೋಡಿದ್ರು, ನಾನು ಯಾರು ಅಬ್ಸರ್ವ್ ಮಾಡಿ. ಸೊ ನಮಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ಇದ್ದ ದುಃಖ ಆಗುವುದಿಲ್ಲ. ಇಂಟ್ರೆಸ್ಟ್ ಇದ್ರೆ ಇಲ್ಲದೆ ಇದ್ದ ದುಃಖ ಆಗ್ಲಿಕ್ಕೆ ಹೋಗಿರೋದು ಆಗುವುದು ಬಹಳ. ಇಂಟ್ರೆಸ್ಟ್ ಇದ್ರೆ ಇಲ್ಲದೆ ಇದ್ದ ಕಾಣುವುದು ಉಂಟು, ಇಂಟ್ರೆಸ್ಟ್ ಇಲ್ಲದೆ ಇದ್ದದ್ದು ಕಾಣದಿರುವುದು. ಹೆಚ್ಚಾಗಿ ನಾವು ಒಂದು ವಸ್ತುವಿನಲ್ಲಿ ನಮ್ಮ ಆಸಕ್ತಿಯನ್ನು ಕಳ್ಕೊಂಡು ಅದರಿಂದಾಗಿ ಅದರಿಂದ ಸಿಗತಕ್ಕ ಲಾಭವನ್ನು ಹಾಗೆ ಜ್ಞಾನವನ್ನು ಪಡೆಯಬೇಕಾಗಿದೆ. ಮೊದಲು ಜ್ಞಾನದಲ್ಲಿ ಇಂಟ್ರೆಸ್ಟ್ ಇರಬೇಕು. ಫಾರೆಸ್ಟ್ ಫಾರ್ ಲರ್ನಿಂಗ್ ಅದು ಬೇಕು. ಆ ಕಲಿಯುವ ಆಸೆ ನಿರಂತರವಾದ ರತಿ, ಜ್ಞಾನ ರತಿ ಅದೇ ಅಲ್ಲ, ಅದನ್ನು ಕೊಡತಕ್ಕವಾದಂತಹ ಈ ದೇಹದಲ್ಲಿ ಸ್ಥೂಲ ಶರೀರ ಕೊಟ್ಟ, ಸ್ಥೂಲ ಶರೀರ ಕೊಟ್ಟು ಬುದ್ಧಿಯಲ್ಲಿ ಕಲಿಯುವ ಆಸೆಯನ್ನು ಹುಟ್ಟಿಸಿ. ಕಲಿಯುವ ಆಸೆಯೇ ಇರದಿದ್ದರೆ ಕಲಿಯುವ ಕೆಪಾಸಿಟಿ ಇದ್ದರೂ ಕೂಡ ಕಲಿಯುತ್ತೆ ನಮ್ಮ ಬುದ್ಧಿಮತ್ತೆ ಇರ್ಬೋದು. ಮತ್ತೆ ಹೇಳ್ತಾರೆ ಒಳ್ಳೆ ಬುದ್ಧಿವಂತ ಏನು ಕಲಿಯದೆ ಲೈಫ್ ಹಾಳು ಮಾಡ್ಕೊಂಡು ಕಲಿತಿದ್ರೆ ಒಳ್ಳೆ ಇಂಟ್ರೆಸ್ಟ್ ಕೊಟ್ಟ ಜ್ಞಾನ ಯಾವ್ದಿದ್ದ ನಮ್ಮ ವಿದ್ಯೆ ಇಲ್ಲ ಎಷ್ಟು ಬಂದ ಹೇಳುವುದಾಗಿ ಒಳ್ಳೆ ಬ್ರೈನ್, ಒಳ್ಳೆ ಬ್ರೈನ್, ಒಳ್ಳೆ ಬ್ರೈನ್ ಒಳ್ಳೆ ಶಾರ್ಪ್ ಆಗಿ ರಿಮಾರ್ಕ್ ಮಾಡ್ತಾನೆ. ಅದು ಕೇಳಬೇಕಂತ ಇದ್ದಾನೆ ಪಾಪ ಕಲಿಯದೆ ವ್ಯವಸ್ಥೆ ಆಗೋಯ್ತು ಅವ್ರ ಇಂಟೆಲಿಜೆನ್ಸ್ ಕಲಿತಿದ್ರೆ ಒಳ್ಳೆ ಜ್ಞಾನ ಆಗ್ತಿತ್ತು. ಅದರಿಂದ ಪ್ರತಿ ಅನುಭವಕ್ಕೆ ರತಿ ಇಲ್ಲದೇ ಇದ್ರೆ ಬೆಳೆಯುವುದೆಲ್ಲ ಇಂಟೆಲಿಜೆನ್ಸ್ ಜ್ಞಾನ. ಜ್ಞಾನದ ಬಲಕ್ಕೆ ಕಾರಣ ಜ್ಞಾನ ರತಿ, ಅದರ ಅಭಿಮಾನಿ ದೇವತೆ ಅದು ಬುದ್ಧ. ಅಲ್ಲಿ ಅನ್ನ ಅಂದ್ರೆ ಯಾಕೆ ಅನ್ನ ಅಂದ್ರೆ ಆ ಅನ್ನ ಅನು ಎಂಬುದು ಅನು ಅನ್ನುವುದರ ಅಭಿನೇಶ್ ಉಕಾರ ಹೋಗ್ಬಿಟ್ಟಿದೆ. ಆ ಉಕಾರ ಅನು ಅಂತಿದೆ ಅನ್ನ ಅನ್ನು ಇಟ್ ಇಸ್ ಅನ್ ಅಬ್ರಿಗೇಷನ್ ಆಫ್ ಅನು ಕೊನೆ ಅಕ್ಷರ ಹೋಗ್ಬಿಟ್ಟಿದೆ. ಅನ ಅನು ನಾ ಅಂದ್ರೆ ನಾ ಇಸ್ ಅನ್ ಅಬ್ರಿಗೇಷನ್ ಆಫ್ ನಾದಿ. ಅನುನಾದಿ ಅಸ್ವಿಕಂ ಅನ್ನ ಅನುನಾದಿ ಅಂದ್ರೆ ಅನುಸರಿಸಿ ಶಬ್ದ ಮಾಡುವ ಅಂತ. ಅನುಸರಿಸಿ ಶಬ್ದ ಮಾಡುವ ಅಂದ್ರೆ ಏನು ಅನುಸರಿಸಿ ಶಬ್ದ ಮಾಡುವ ಅನುನಗತಿ. ಇವಾಗ ನೋಡಿ ಗುರು ಹೇಳ್ತಾನೆ, ಗುರು ಹೇಳಿದ್ದನ್ನ ಕೇಳಿ ಇವರು ಹಾಗೆ ಹೇಳ್ತಾನೆ. ಇದು ಅನುನಾದ ಅನುವಾದ ಅಂತ ಹೇಳ್ತೇವೆ, ಅನುಚಾನವಾದಂತ ಅನುವಚನ ಅಂತ ಹೇಳ್ತೇವೆ. ಅನುವಚನ ಅಂದ್ರೆ ಅನುನಾದ ಅಂತ ಗುರು ಹೇಳ್ತಾನೆ. ಗುರು ಹೇಳಿದ್ದನ್ನ ಶಿಷ್ಯ ಹೇಳ್ತಾನೆ. ಷಣ್ಣೋ ಮಿತ್ರ ಶಂ ವರುಣ ಅಂತ ಶಿಷ್ಯ ಎಲ್ಲ ಶಿಷ್ಯರು ಷಣ್ಣೋ ಮಿತ್ರ ಶಂ ವರುಣ ಷಣ್ಣೋ ಭಗವತ್ವರಿಗೆ ಮಾ. ಈಗ ಶಿಷ್ಯರು ಗುರು ಹೇಳಿದ್ದನ್ನ ಅನುವಚನ ಮಾಡ್ತಾರಲ್ಲ ಅದು ಅನ್ನ. ಈ ಅನುನಾದಿತ್ವಾದ ಈ ಅನುನಾದ ಬರುವುದು ಯಾವುದರಿಂದ ಹೇಳಿ? ಸೂಕ್ಷ್ಮ ಶರೀರದಿಂದ ಹೇಳಿ ಬರುತ್ತೆ, ಸ್ಥೂಲ ಶರೀರದಿಂದ ಹೇಳಿ. ಸ್ಥೂಲ ಶರೀರದಲ್ಲಿ ಇದ್ದು ನಮ್ಮಿಂದ ಗುರು ಹೇಳಿದ್ದನ್ನ ಅನುಮೋಚನ ಮಾಡಿಸುವ ಮಾತು ಮತ್ತು ಸ್ವಯಂ ಸದಾ ಅನುನದತಿ ಭಗವಂತನ ಗುಣಗಾನವನ್ನು ಮಾಡತಕ್ಕಂತಹ ಅನಿರುದ್ಧ ಅನ್ನನಾಮಕ ಅನ್ನನಾಮಕನಾದ ಅನಿರುದ್ಧ ಶರೀರದಿಂದ ನಾದ ಹೊರಡಿಸಿದೆ. ಮಾತು ಕೊಡುವುದು ಈ ಸ್ಥೂಲ ಶರೀರ ಇದ್ರೆ ತಾನೇ ಮಾತು. ನಾದ ನಾದ ನಾದ ಮುಖ್ಯ ಅಲ್ಲ, ಅನುನಾದ ಮುಖ್ಯ. ಮೊದಲು ಅನುನಾದ, ಆಮೇಲೆ ಅನುವಾದ. ಮೊದಲು ಅವರು ಹೇಳಿದಷ್ಟು ಹೇಳೋದು, ಆಮೇಲೆ ಅದರ ಅರ್ಥವನ್ನು ಅನುವಾದ ಮಾಡೋದು. ಮೊದಲು ಶಬ್ದಶಃ ಅನುನಾದ, ಆಮೇಲೆ ಅರ್ಥಶಃ ಅನುವಾದ. ಈ ಅನುನಾದ ಅನುವಾದ ಆಗಬೇಕಾಗ ಸ್ಥೂಲ ಶರೀರ ಬೇಕು. ಆ ಸ್ಥೂಲ ಶರೀರದಲ್ಲಿ ಅನ್ನಾಭಿಮಾನಿಯಾಗಿ ಸ್ಥೂಲ ಶರೀರ ಅಭಿಮಾನಿಯಾಗಿ ಇರ್ತಕ್ಕಂಥ ನಮ್ಮಿಂದ ಅನುವಾದ ಮಾಡಿಸಿದ, ಅನುನಾದ ಮಾಡಿಸಿದ, ಜ್ಞಾನದಲ್ಲಿ ರತಿ ಹುಟ್ಟಿಸಿದ, ರತಿ ಹುಟ್ಟಿಸಿ ಜ್ಞಾನ ಬಲವನ್ನು ಹೆಚ್ಚಿಸಿ ಇದು ಇದು ಹತ್ತನೇ ಕಕ್ಷೆಯಲ್ಲಿ ಇರ್ತಕ್ಕಂಥ ಅನಿರುದ್ಧ ಮಾಡ್ತಕ್ಕಂಥ ಕೆಲಸ. ಹಾಗಾಗಿ ಅನ್ನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಹಬ್ಬ. ಅದನ್ನು ಸ್ಥೂಲದಿಂದ ತಸ್ಮಾತ್ ಯದ್ಯಪಿ ದಶರಾತ್ರಿ ನಾಷ್ಟೇಯಾತ್ ಯದ್ಯುಹ ಜೀವೇತ್. ಉದಾಹರಣೆ ಅನ್ನ ಇಲ್ಲದಿದ್ರೆ ಏನೂ ಇಲ್ಲಪ್ಪ. ಯಾಕೆಂದ್ರೆ ನೋಡು, ಹತ್ತು ದಿವಸ ಊಟ ಮಾಡಿದ್ರೆ ಸುಮ್ಮನೆ ಬದುಕು. ಹತ್ತು ದಿವಸ ಆದ್ಮೇಲೆ ನೋಡು ಯಾವ ತಮಾಷೆ ಯದ್ಯುಹ ಜೀವೇತ್. ಹತ್ತು ದಿವಸ ಆದ ಮೇಲೆ ಬದುಕಿದ್ರೆ ಸತ್ಯ ಒಳ್ಳೆದು ಇಲ್ಲಲ್ಲ. ಯದ್ಯುಹ ಜೀವೇತ್, ಹತ್ತು ದಿವಸ ಊಟ ಮಾಡದೆ ಕೂತ್ಕೊಂಡು ಹತ್ತು ದಿವಸ ಆದ್ಮೇಲೆ ಬದುಕಿದ್ರೆ ಪರೀಕ್ಷೆ ಮಾಡಿ ನೋಡು ಅವನನ್ನ. ಏನು ಬರೇ ಉಸಿರಾಟ, ಏನಿಲ್ಲ, ಮಾತಿಲ್ಲ, ಕಥೆ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲವೂ ಮನಸ್ಸು, ಮನಸ್ಸಿನ ಬುದ್ಧಿ, ಚಿತ್ತ, ಮನೋಬಲ, ವಿಜ್ಞಾನ, ಧ್ಯಾನ ಎಲ್ಲವನ್ನ ಅನ್ನ ದೇವತೆ ವಿಡ್ರಾ ಮಾಡಿಬಿಟ್ಟಿದ್ದಾನೆ. ನನಗೆ ಅದಿರುದ್ಧ ಅದನ್ನ ಹತ್ತು ದಿವಸ ಅನ್ನ ತಗೊಳ್ಳದೆ ಬಿಡು, ಬಾಹ್ಯ ಅನ್ನವನ್ನು ಬಿಡು, ಅಂತರನ್ನು ಹೋಗ್ಬಿಡುತ್ತಾನೆ. ಯದ್ಯುಹ ದಶರಾತ್ರಿ ಯಸ್ಮಾತ್ ತಸ್ಮಾತ್ ಯದ್ಯಪಿ ದಶರಾತ್ರಿ ನಾಷ್ಟೇಯ ಯದ್ಯುಹ ಜೀವೇತ್. ಹತ್ತು ದಿವಸ ಊಟ ಮಾಡದೆ ಆಮೇಲೂ ಬದುಕಿದ್ರೆ ಎಂದು ಮಾತ್ರ ಸ್ವಲ್ಪ ಹತ್ತಿರ ಅಂತಾಡ್ತೇನೆ ಮುಂದಿನ ಅಂತ ಅಷ್ಟೇ. ಎದ್ದಿನ ಜೀವೇತ್ ಏನು ಅಥ ಅದೃಷ್ಟ ಅಶ್ರೋ ಅಮೃತ ಅಮಂತ ಅಬುದ್ಧ ಅಗಂತ ಅವಿಜ್ಞಾನ ಏನಿಲ್ಲ. ಅದೃಷ್ಟ ಏನು ಕಾಣುತ್ತೆ? ಏನು ಕಾಣಲ್ಲ? ಕಣ್ಣು ತಂದೆ ಏನು ಕಾಣಲು? ಮೈನ ಯಾರು ಏನು ಕಾಣಲು? ಅದೃಷ್ಟ ಅಶ್ರೋತ ಏನೇ ಕೇಳಿಸೋಲ್ಲ, ಏನು ರಿಯಾಕ್ಷನೇ ಇಲ್ಲ. ಅಮಂತ ಯಾಕೆಂದ್ರೆ ಒಳ್ಳೆಯ ಮನಸ್ಸೇ ಕೆಲಸ ಮಾಡುತ್ತೆ. ಹೇಳಿದ ಅಬೋಧ ರಿಸೀವ್ ಮಾಡಿದ ಮನನ ಮಾಡುವುದೆಲ್ಲ ಅವರು ತಿಳ್ಕೊಳ್ಳೋದಿಲ್ಲ. ಅಕರ್ತ ಕೈ ಕೇಳಬೇಕಾದ್ರೆ ನಾನಿತ್ತು ಕೈಯಂದಾಡೋದಿಲ್ಲ, ಕಾಲಂದಾಡೋದಿಲ್ಲ, ಕ್ರಿಯೆ ಇಲ್ಲ. ಅಕರ್ತ ಅವಿಜ್ಞಾನ ಏನು? ವಿಜ್ಞಾನವೇ ಇಲ್ಲ. ಬುದ್ಧಿ ಕೆಲಸ ಮಾಡುವುದಿಲ್ಲ, ಚಿತ್ತ ಕೆಲಸ ಮಾಡುವುದಿಲ್ಲ, ದೇಹ ಕೆಲಸ ಮಾಡುವುದಿಲ್ಲ, ಯಾವುದೂ ಕೆಲಸ ಮಾಡುವುದಿಲ್ಲ. ಯಾಕೆ? ಆಹಾರ ಮಾತ್ರ ಇರುತ್ತದೆ, ದೇಹ ಮಾತ್ರ ಕೆಲಸ ಮಾಡ್ತಿರ್ತದೆ. ಸ್ಥಾನೋ ಅರ್ಥವಾಗಿರತಕ್ಕಂಥ